9 4 6 8 7 8 9 4 4 6 1 1 8 7 8. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಆಕಾಶವಾಣಿ ವಿಜಯಪುರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ. ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ. ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ. ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350. ವಿಜಯಪುರದ ಎಸ್ಟಿಡಿ ಸಂಖ್ಯೆ 352. ಆತ್ಮೀಯ ಕೇಳುಗರೆ ನಮಸ್ಕಾರ. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ವಿಶ್ವ ವ್ಯಸನ ಮುಕ್ತ ದಿನ. ಈ ವಿಷಯ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ತಜ್ಞ ವೈದ್ಯರಾದ ಡಾ ಮನೋವಿಜಯ ಕಳಸಗೊಂಡರವರು. ಕೇಳುಗರು, ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿವೆ: 270-237 ಅಥವಾ 270-350. ಮತ್ತೊಮ್ಮೆ 270-237 ಅಥವಾ 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ವೈದ್ಯರಿಗೆ ಸ್ವಾಗತ ಕೋರೋಣವೇ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್, ತಮ್ಮ ಪರಿಚಯ ಮಾಡಿಕೊಳ್ಳಿ ನಮ್ಮ ಕೇಳುಗರೊಂದಿಗೆ. ಸರ್, ನಾನು ಡಾಕ್ಟರ್ ಮನೋವಿಜಯ್ ಕಳಸಗೊಂಡ್, ಮನೋರೋಗಶಾಸ್ತ್ರಜ್ಞ. ನಾನು ಬಿಎಲ್ಡಿಯ ಮೆಡಿಕಲ್ ಕಾಲೇಜಲ್ಲಿ ಮನೋರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ತುಂಬ ಧನ್ಯವಾದ. ಡಾಕ್ಟರ್, ಇಂದಿನ ವಿಷಯ ವಿಶ್ವ ವ್ಯಸನ ಮುಕ್ತ ದಿನ ಅಂದರೇನು, ಇದರ ಸಂಪೂರ್ಣ ಮಾಹಿತಿ ಕೊಡಿ. ಖಂಡಿತ ಸರ್. ವಿಶ್ವ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ಅನ್ನೋ ಸಂಸ್ಥೆ ಡಿಸೆಂಬರ್ 7, 1987 ಒಂದು ರೆಸೊಲ್ಯೂಷನ್ ತಂತು ಸರ್. ಜನರಲ್ ಅಸೆಂಬ್ಲಿ ಈ ಸಮಾಜದ ಸ್ವಾಸ್ಥ್ಯದ ಸಲುವಾಗಿ ಜೂನ್ 26 ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಡ್ ಡ್ರಗ್ ಟ್ರಾಫಿಕಿಂಗ್ ಅಂತ ಆಚರಣೆಗೆ ತರಕ್ಕೆ ಶುರು ಮಾಡ್ತಿರ್ತಾರೆ. ಅಂದರೆ ವಿಶ್ವ ವ್ಯಸನಮುಕ್ತ ದಿನವನ್ನು ಆಚರಿಸಬೇಕು ಅಂತ ಘೋಷಣೆ ಮಾಡಿಕೊಂಡು ಅಲ್ಲಿಯಿಂದ ಇಲ್ಲಿವರೆಗೆ ಜೂನ್ 26 ವಿಶ್ವ ವ್ಯಸನಮುಕ್ತ ದಿನವನ್ನಾಗಿ ಆಚರಿಸ್ತಾರೆ ಸರ್. ಸೊ ಈ ವರ್ಷದ ಧ್ಯೇಯವಾಕ್ಯ ಶೇರ್ ಫ್ಯಾಕ್ಟ್ಸ್ ಆನ್ ಡ್ರಗ್ಸ್ ಸೇವ್ ಲೈವ್ಸ್, ಅಂದರೆ ಈ ದುಶ್ಚಟ ಕಾರಣವಾದ ವಸ್ತುಗಳ ಬಗೆಗಿನ ಮಾಹಿತಿಯನ್ನು ಹಂಚಿಕೊಳ್ಳುವುದು ಮತ್ತು ಜೀವಗಳನ್ನು ಉಳಿಸುವುದು, ಮುಂಜಾಗ್ರತಾ ಕ್ರಮವನ್ನು ತೆಗೆದು ಸರ್. ಈ ಸಂದರ್ಭದಲ್ಲಿ ಅವರು ವಿಶ್ವದಲ್ಲಿ ಎಷ್ಟು ಜನ ಈ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ, ಇದರ ಪರಿಣಾಮ ಎಷ್ಟು ನಮ್ಮ ಸಮಾಜದ ಮೇಲೆ ಬೀರಿದೆ ಅನ್ನೋದನ್ನ ಹೇಳ್ತಾರೆ ಸರ್. ಆ ಅಂಕಿಅಂಶಗಳು ಕೂಡ ಅವರು ಹೇಳ್ತಾರೆ ಸರ್. ಆ ಅಂಕಿಅಂಶಗಳು ಹೀಗಿವೆ ಸರ್. ಈ ವರ್ಷ ಸುಮಾರು 225 ಮಿಲಿಯನ್ ಜನ ಈ ತರಹದ ದುಶ್ಚಟ ವಸ್ತುಗಳನ್ನ ತಗೊಂಡಿದ್ದಾರೆ ಸರ್. 2021 ಸರ್ 36 million ಗಿಂತ ಹೆಚ್ಚಿನ ಜನ ಈ ದುಶ್ಚಟಗಳಿಂದ ಆಗುವ ತೊಂದರೆಗಳಿಗೆ ಬಲಿಯಾಗಿದ್ದಾರೆ ಸರ್. ಬಲಿಯಾಗಿದ್ದಾರೆ ಇಡೀ ವರ್ಲ್ಡ್ ವಿಶ್ವ, ಇಡೀ ವಿಶ್ವದಲ್ಲಿ ಸರ್. ಆಮೇಲೆ ಈ ಸರಿ ಇದನ್ನು ಕೋವಿಡ್ ಎಲ್ಲ ಬಂದಿದ್ದಲ್ಲ, ಈ ಸಂದರ್ಭದಲ್ಲಿ ಈ ಕೆನಾವಿಸದ ಬಳಕೆ ಮತ್ತಿಷ್ಟು ಜಾಸ್ತಿ ಆಗಿದೆ. ಅವ್ರು ಹೇಳೋ ಪ್ರಕಾರ ಮತ್ತೆ ಈ 11 million ಜನ ಈ ದುಶ್ಚಟಗಳನ್ನ ಕೆಲವೊಂದು ನಾವು ಈಗ ಸೇವಿಸೋದಾಗ್ಲಿ ಮದ್ಯಪಾನ ಧೂಮಪಾನ ತರ ಇಂಜೆಕ್ಟೇಬಲ್ಸ್ ಅಂದ್ರೆ ಇಂಜೆಕ್ಷನ್ ತಗೊಳ್ಳುವ ತರ ವಿಚಾರಗಳು ಬರುತ್ತೆ ಸರ್. ಆತರ ಸುಮಾರು 11 million ಗಿಂತ ಜಾಸ್ತಿ ಜನ ಈ ಇಂಜೆಕ್ಟೇಬಲ್ ಗಳ ದುಶ್ಚಟಕ್ಕೆ ಒಳಗಾಗಿದೆ. ಮಾದಕ ವಸ್ತುಗಳು ಇಂಜೆಕ್ಷನ್ ಮುಖಾಂತರ ರೂಪದಲ್ಲಿ ತಗೊಳ್ಳುವಂತ ಡ್ರಗ್ಸ್. ಆಮೇಲೆ ಈ ಸುಮಾರು ಜನಕ್ಕೆ ಈ ರೀತಿ ಆಗೋದ್ರಿಂದ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಸುಮಾರು ಜನಕ್ಕೆ ಹೆಪಟೈಟಿಸ್ ಕಾಯಿಲೆ ಸುಮಾರು ಜನಕ್ಕೆ ಕಂಡು ಬಂದಿದೆ ಸರ್. ಸೊ ಇದು ಈ ವಿಶ್ವ ಇದರ ಬಗ್ಗೆ ಈ ವರ್ಷದ ಮಾಹಿತಿ ಕೊಟ್ಟಿದ್ದೆ ಸರ್. ತುಂಬಾ ಸಂತೋಷ ಡಾಕ್ಟ್ರೆ. ವ್ಯಕ್ತಿಯು ಮದ್ಯಪಾನ ಧೂಮಪಾನ ಮಾಡಲು ಕಾರಣವೇನು? ಎಸ್ ಸರ್, ಈ ಕಾರಣಗಳನ್ನ ನಾವು ಮತ್ತೆ ಬೇರೆ ಬೇರೆ ರೀತಿಗಳಾಗಿ ವಿಂಗಡಿಸ್ತೀವಿ ಸರ್. ಮೊದಲನೇದಾಗಿ ವ್ಯಕ್ತಿತ್ವದ ತೊಂದರೆಗಳು ಅಂತ, ಪರ್ಸನಾಲಿಟಿ ಪ್ರಾಬ್ಲಮ್ಸ್. ಎರಡನೇದಾಗಿ ಏನಾದರೂ ದೈಹಿಕ ತೊಂದರೆಗಳಿರುತ್ತೆ, ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಮತ್ತೆ ಮನೋರೋಗ ಕಾಯಿಲೆಗಳ ಬೇಜಾರಿನ ಕಾಯಿಲೆ, ಮಾನಸಿಕ ಕಾಯಿಲೆಗಳು ಕೂಡ ಇದರಲ್ಲಿರುತ್ತೆ. ವ್ಯಕ್ತಿತ್ವದ ತೊಂದರೆಗಳು ಅಂತಂದ್ರೆ ಸರ್, ವ್ಯಕ್ತಿಯು ಕೆಲವೊಂದು ಏನಂತೆ ದುಡುಕು ಸ್ವಭಾವದ ವ್ಯಕ್ತಿ ಚಿಕ್ಕ ಮಕ್ಕಳಲ್ಲಿ ನೋಡಿದ್ವಿ ಅಂತಂದ್ರೆ ಅವರಿಗೆ ಅದರ ಅರಿವಿನ ಕೊರತೆ ಇರುತ್ತೆ ಸರ್. ಇದರಿಂದ ಮುಂದೆ ಏನಾಗತ್ತೆ, ಇದು ಸರಿಯ ಕೆಟ್ಟದು ಅನ್ನೋ ವಿಚಾರಗಳು, ಆತರ ದುಡುಕು ಸ್ವಭಾವದ ವ್ಯಕ್ತಿಗಳು ಅಥವಾ ಇದರಿಂದ ಆಗುವ ಅನಾಹುತಗಳ ಬಗ್ಗೆ ಅರಿವಿರದೇ ಇರೋ ವಿಚಾರಗಳು, ಆ ಥರದ ವ್ಯಕ್ತಿಗಳಲ್ಲಿ ಈ ರೀತಿಯ ಅವಲಂಬನೆ ಅಥವಾ ಈ ಮಾದಕ ವಸ್ತುಗಳನ್ನ ತಗೊಳ್ಳುವಂತ ಅಭ್ಯಾಸ ಶುರು ಆಗ್ಬಿಡುತ್ತೆ ಸರ್. ಸರಿ ಡಾಕ್ಟರ್, ಒಳ್ಳೇದು. ಡಾಕ್ಟರ್, ಮದ್ಯಪಾನ ಹಾಗೂ ತಂಬಾಕು ಸೇವನೆ ಮಾಡುವ ವ್ಯಕ್ತಿಯು ಮನಸ್ಥಿತಿ ಹೇಗೆ ಇರುತ್ತೆ? ರೈಟ್ ಸರ್, ಒಳ್ಳೆಯ ಪ್ರಶ್ನೆ ಸರ್. ನಾನು ಈಗ ಸುಮಾರು ಸರಿ ಈ ಮದ್ಯಪಾನ ಆಗಲಿ ಧೂಮಪಾನ ಆಗಲಿ ಚಿಕ್ಕ ವಯಸ್ಸಲ್ಲಿ ಶುರು ಆದರೆ ಅದು ಒಂದು ಕಾರಣಗಳು ಬೇರೆ ಇರುತ್ತೆ, ಹೋಗ್ತಾ ಹೋಗ್ತಾ ಶುರು ಆದಂಗೆ ಮುಂದೆ ವಯಸ್ಕರಲ್ಲಿ ಆದಾಗ ಬೇರೆ ಕಾರಣಗಳಿರುತ್ತೆ ಸರ್. ಈಗ ಏನಂತೀರಿ, ಚಿಕ್ಕ ವಯಸ್ಸಲ್ಲಿ ಆದಾಗ ಸಮಾಜ ಪರಿಸರ ಸುತ್ತಮುತ್ತನ ವಾತಾವರಣ ಸರಿ ಸರ್ ಏನು ನಾವು ಅವರು ನೋಡ್ತಾ ಇರ್ತಾರೆ, ಮನೆಯಲ್ಲಿ ಗಮನಿಸ್ತಾ ಇರ್ತಾರೆ, ಆ ವ್ಯಕ್ತಿಗಳ ಮಕ್ಕಳು ಅದನ್ನು ಫಾಲೋ ಮಾಡೋದು ಜಾಸ್ತಿ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಮಕ್ಕಳು ನಾವು ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಂಗಿಲ್ಲ, ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾರೆ. ನಿಜ ಸರ್, ನಿಜ. ಸೊ ಹಾಗಾಗಿ ಆ ಪರಿಸರದ ವಿಚಾರಗಳಾಗಿ ಈ ಮುಖ್ಯವಾಗಿ ಈ ಸ್ಮೋಕಿಂಗ್ ಧೂಮಪಾನ ಸರ್. ಸೊ ಆ ಸಮಯದಲ್ಲಿ ಇದನ್ನು ಅವ್ರೇನು ಮಾಡ್ತಿದ್ರೆ ಒಂಥರ ಕಿಕ್ಕು ಖುಷಿ ಅಂತ ಅವ್ರಿಗೆ ಆ ಥರದ ದುಡುಕು ಸ್ವಭಾವದಲ್ಲಿ ಇರೋದ್ರಿಂದ ಏನಾಗುತ್ತೆ ಸರ್ ಅದ್ರ ಬಗ್ಗೆ ಅರಿವಿ, ಏನ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅಷ್ಟೇ ಒಂದು ವಿಚಾರ ಮಾಡ್ತಾರೆ ವಿನಃ ಮುಂದೆ ಆಲೋಚನೆ ಮಾಡಂಗಿಲ್ಲ ಸರ್. ಖಂಡಿತ ಸರ್, ಖಂಡಿತ. ಹಾಗಾಗಿ ಅದರೊಳಗೆ ಆಳ ಕಿಳಿದು ಬಿಡ್ತಾರೆ ಸರ್. ಅದೇ ನೀವು ಕೇಳ್ದಂಗೆ ಅವಲಂಬನೆ ಹೆಂಗಿದು ಅವಲಂಬನೆ ಆಗತ್ತೆ ಅಂತೇಳಿ, ರೈಟ್ ಸರ್. ಸೊ ಈ ಅವಲಂಬನೆ ಅನ್ನೋದು ಸರ್, ಇದು ದೈಹಿಕ ಮತ್ತು ಮಾನಸಿಕ ಅಂಶಗಳನ್ನ ಒಳಗೊಂಡಿದೆ ಸರ್. ಈಗ ಅವಲಂಬನೆ ಅಂದ್ರೆ ನಾವು ಯಾವಾಗ ಅನ್ಬೇಕು, ರೈಟ್ ಸರ್. ಸೊ ಅವಲಂಬನೆ ಅನ್ನೋದನ್ನ ನಾವು ಒಂದು 6 ಮುಖ್ಯ ಅಂಶಗಳನ್ನಾಗಿ ವಿಂಗಡಿಸ್ತೀವಿ ಸರ್. ಸೊ ವ್ಯಕ್ತಿಗೆ ಆ 6 ಅಂಶಗಳಲ್ಲಿ ಅಟ್ಲೀಸ್ಟ್ 3-4 ಅಂಶ ಇದ್ರೂ ಕೂಡ ನಾವು ಆ ವ್ಯಕ್ತಿ ಆ ದುಶ್ಚಟ ಇದು ಮಾದಕ ದ್ರವ್ಯದ ಅವಲಂಬಿತನಾಗಿದ್ದಾನೆ ಅಂತ ನಾವು ಹೇಳ್ತೀವಿ ಸರ್. ಮೊದಲನೇದಾಗಿ ಆ ಸೆಳೆತ ಸರ್, ವಿಪರೀತ ಸೆಳೆತ, ಆಕರ್ಷಣೆ ಅನ್ಬಹುದು. ಎಸ್ ಸರ್. ಅಂದ್ರೆ ಈ ವ್ಯಕ್ತಿಗೆ ಎಷ್ಟು ಆಕರ್ಷಣೆ ಆಗತ್ತೆ ಅಂದ್ರೆ ಅವನಿಗೇನು ಏನು ಮಾಡಬೇಕಾಗಿದೆ ಸಮಯದಲ್ಲಿ ಅದೆಲ್ಲ ಮರೆತು ಹೋಗಿ ಆ ಚಟದ ದುಶ್ಚಟದ ಹಿಂದೆ ಹೋಗ್ಬಿಡ್ತಾನ, ರೈಟ್ ಸರ್. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕ್ರೇವಿಂಗ್ ಅಂತ ಅಂತಾರೆ. ಎರಡನೇದು ಅದರ ಮೇಲಿನ ಹಿಡಿತವನ್ನು ಕಳೆದುಕೊಂಡು ಅಂತ ವಿಚಾರ ಸರ್. ಅಂದ್ರೆ ಈಗ ಸುಮಾರು ಜನ ಎಲ್ಲೋ ಯಾವಾಗೋ ಒಂದೊಂದು ಸಾರಿ ಸ್ಮೋಕ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತೀವಿ, ಅಥವಾ ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ 1-6 months ಏನೋ ಅದು. ಈ ವ್ಯಕ್ತಿಗಳಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಪ್ರತಿನಿತ್ಯ ತರ ಬಹಳ ಗ್ಯಾಪ್ ಕಡಿಮೆ ಸಮಯ ತಗೊಂಡು ಮತ್ತೆ ಆ ಮಾದಕ ದ್ರವ್ಯಗಳನ್ನು ಸೇವಿಸ್ತಾ ಇರ್ತಾರೆ ಸರ್. ಆಮೇಲೆ ಅವರು ಕೂಡ ಶುರುವಾತಿನ ದಿನಗಳಲ್ಲಿ ಮೊದಲಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ನಿಲ್ಲಿಸ್ಬಿಡುವ ಇವತ್ತು ಇವತ್ತು ಆಲ್ಕೋಹಾಲ್ ನಾವು ಮದ್ಯಪಾನ ತಗೊಂಡಿವಿ ಅಂತಂದ್ರೆ ಇವತ್ತು 30 ಎಂಎಲ್ಗೆ ನಿಲ್ಲಿಸ್ಬಿಡುವ ಅಂತಾನೆ ಶುರು ಮಾಡೋದವ್ರು. ದೇ ವಿಲ್ ಸ್ಟಾರ್ಟ್ ವಿತ್ ದಟ್, ಅದನಿಂದನೇ ಶುರು ಮಾಡಿ 30 ಹೋದ್ಮೇಲೆ ಇನ್ನೊಂದು 30 ತಗೊಳುವ ಅಂತ. 90 ಏನೋ ಒಂದು 90 180. ಸೊ ಇದನ್ನೇನು ಸರ್, ಆ ಹಿಡಿತವನ್ನು ಕಳ್ಕೊಳ್ಳುವಂತ ವಿಚಾರ ಈ ಅವಲಂಬನೆ ಆದಂತ ವ್ಯಕ್ತಿಗಳಲ್ಲಿ ಅಥವಾ ಡಿಪೆಂಡೆಂಟ್ಸ್ ಆದಂತ ವ್ಯಕ್ತಿಗಳಲ್ಲಿ ಈ ಅವಲಂಬನೆ ಆದ ಏನೋ ಅದು ಹಿಡಿತವನ್ನು ಕಳ್ಕೊಂಡಿರುವಂತ ವಿಷಯವನ್ನು ನಾವು ಕೂಡ ಗಮನಿಸ್ತೀವಿ ಸರ್. ಮೂರನೇ ವಿಚಾರ, ಇದನ್ನ ನಾವು ಮೆಡಿಕಲ್ ಟಾಲರೆನ್ಸ್ ಅಂದ್ರೆ ಅವ್ರಿಗೆ ಏನ್ ಸರ್, ವೈದ್ಯಕೀಯ ಭಾಷೆಯಲ್ಲಿ ಟಾಲರೆನ್ಸ್ ಅಂತ ಅಂತೀವಿ ಅಂದ್ರೆ ವ್ಯಕ್ತಿಗೆ 90 ಅಥವಾ 2 ಸಿಗರೇಟ್ 3 ಸಿಗರೇಟ್ ತಗೊಂಡಾಗ ಏನೋ ಅವನಿಗೆ ನೀವು ಕಿಕ್ ಅಂತ ಒಂದು ಏನೋ ಹೇಳಿದ್ರಿ ತಾವು, ಒಂಥರ ಮಜಾ ಅಂತ ಏನು ಬರ್ತಾ ಇತ್ತು 90 ml ಗೆ. ಅವನಿಗೆ ಮಜಾ 90 ml ಗೆ ಬರಲ್ಲ, ಅವನಿಗೆ 2-3 ಸಿಗರೇಟ್ಗೆ ಬರೋಂಗಿಲ್ಲ. 2 ಸಿಗರೇಟ್ ಅವನು, 4 ಸಿಗರೇಟ್, 4 ಅವನು, 6 90 ml, 100 ml ಅದು ಜಾಸ್ತಿ ಆಗ್ತಾವ. ಎಸ್ ಸರ್ ಎಸ್, ಅದು ಅದೇ ಅಕ್ಕಿ ಕೈಯೋ ಬರ್ತಾ ಇಲ್ಲ ಇನ್ನೊಂದ್ಸ್ವಲ್ಪ ಅಂತ. ಇದು ಮೂರನೇ ವಿಚಾರ ಸರ್. ನಾಲ್ಕನೇ ವಿಚಾರ, ವ್ಯಕ್ತಿ ಆ ದುಶ್ಚಟ ಮಾದಕ ದ್ರವ್ಯವನ್ನ ತೋಳದೇ ಇರೋ ಸಮಯದಲ್ಲಿ ವಿಡ್ರಾವಲ್ ಏನೋ ಈಗ ಧೂಮಪಾನ ಮಾಡ್ತಾ ಇದ್ನ ಅಂತಂದ್ರೆ ಅವನು ಒಂಥರ ಗಲಿಬಿಲಿ ಹೆಡ್ಡೇಕು, ಟೆನ್ಷನ್ ತರ ಆಗೋದು, ಏಕಾಗ್ರತೆಯಲ್ಲಿ ತೊಂದರೆ ಆಗೋದು, ವಿನಾಕಾರಣ ಭಾವನೆಗಳ ಅತಿರೇಕತೆ ಆಗೋದು, ಕೋಪ ಬಂದಂಗೆ ಆಗೋದು, ಕೆಲಸದಲ್ಲಿ ವ್ಯತ್ಯಯ ತರ ಆಗೋದು ಸರ್. ರೈಟ್ ಸರ್. ಅಂದ್ರೆ ಸರ್, ಮಾದಕ ವಸ್ತು ತಗೊಂಡ ಮಾತ್ರ ಅವ್ನ ಲಕ್ಷಣ ಮುಖದ ಲಕ್ಷಣ ಗೊತ್ತಾಗುತ್ತೆ ಡಾಕ್ಟರ್ ಅವರಿಗೆ? ಅದ ಒಂದು ಹಂತ ದಾಟ್ತು ಅಂದ್ರೆ ಸರ್ ಎಲ್ಲ ಅವರ ನಡವಳಿಕೆಗಳಲ್ಲಿ ಅರ್ಥ ಆಗಕ್ಕೆ ಶುರು ಮಾಡ್ಬಿಡುತ್ತೆ. ರೈಟ್ ಸರ್, ರೈಟ್ ಸರ್, ಕ್ಯಾರೆಕ್ಟರ್ಲಿ ಅರ್ಥ ಆಗಕ್ಕೆ ಶುರು ಮಾಡುತ್ತೆ. ಸೊ ಈ ವಿಷಯ ಅಂದ್ರೆ ವಿಡ್ರಾವಲ್ ಅಂದ್ರೆ ಅದೊಂದು ಸೆಳೆತ, ಆ ದೇಹದ ಚಕ್ರಕ್ಕೆ ಅದೊಂದು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್. ಸೊ ಹೋಗ್ತಾ ದೇ ಆರ್ ಸರ್ವೆಂಟ್ ಟು ದ ಸಬ್ಸ್ಟೆನ್ಸ್, ಆ ದ್ರವ್ಯದ ದಾಸಿಗಳು. ಪ್ರಪಂಚನೇ ಇಲ್ಲ ಸರ್. ರೈಟ್ ಸರ್, ಬೇಕು. ಹೌದು ಬೇಕು ಅಂತ ಸರ್. ಸೊ ಇದು ನಮ್ಮ ನಾಲ್ಕನೇ ಪಾಯಿಂಟ್. ಐದನೇದು, ವ್ಯಕ್ತಿಗೆ ಈ ಅವಲಂಬಿತನಾಗೋದ್ರಿಂದ, ಡಿಪೆಂಡೆಂಟ್ ಆಗೋದ್ರಿಂದ ಅವನಿಗೆ ಮುಂಚೆ ಯಾವುದೋ ವಿಷಯಗಳಲ್ಲಿ ಖುಷಿ ಸಿಗ್ತಾ ಇತ್ತು. ಈಗ ಏನೋ ಒಂದು 18-20 ವರ್ಷ ಹುಡುಗ ಅಂದ್ರೆ ಏನೋ ಆಟ ಆಡೋದ್ರಲ್ಲಿ ಖುಷಿ ಸಿಗ್ತಾ ಇತ್ತು. ಆ ತರದ ಖುಷಿಗಳು ಅವನಿಗೆ ಆಗಲ್ಲ ಸರ್. ಅವನು ಈ ದುಶ್ಚಟಕ್ಕೇನೆ ಹೋಗ್ಬೇಕು, ಅವನೇ ಅದೇನೇ ಮಾಡ್ಬೇಕು ಅವನು ಆ ತರ. ಸೊ ಮುಂಚೆ ಯಾವ ವಿಷಯಗಳು, ಯಾವ ಕಾರ್ಯಗಳು ಅವನಿಗೆ ಸಂತೋಷವನ್ನು ಕೊಡ್ತಾ ಇದ್ವು, ಅವೆಲ್ಲ ಬಸ್ ಸ್ಟಾಪ್ ಆಯ್ತು, ಬಸ್ ಸ್ಟಾಪ್ ಆಯ್ತು, ಆ ಕಡೆ ಬಂದಾಯ್ತು, ಯಾವಾಗಲೂ ತಲೆಯಲ್ಲಿ ಅದೇ ಗುಂಗು. ಆಮೇಲೆ ಈ ವ್ಯಕ್ತಿಗಳಿಗೆ ವೆನ್ ಚೆನ್ನಾಗಿರುವಾಗ ಯಾಕೆ ಹಿಂಗೆ ಮಾಡ್ತಾ ಇದ್ರೆ, ಏನಕ್ಕಪ್ಪ ತಪ್ಪಲ್ಲಪ್ಪ ಮಾಡಬಾರ್ದಪ್ಪ ಆರೋಗ್ಯ ಹಾನಿ ಅಂತ. ಹೌದು ಸರ್, ಕರೆಕ್ಟು, ಇದು ಆಗ ಮಾಡುತ್ತೆ, ಲಿವರ್ ತೊಂದರೆ ಮಾಡುತ್ತೆ, ಸಿಗರೇಟ್ಗೆ ಲಂಗ್ ಕ್ಯಾನ್ಸರ್ ಆಗತ್ತೆ, ಏನೋ 108 ರಕ್ತದ ನಾಳಗಳ ತೊಂದರೆ ಆಗತ್ತೆ ಅಂತದೆಲ್ಲ ಹೇಳ್ತಾರೆ ಅವರು. ಬಟ್ ಮತ್ತೆ ಹೇಳ್ತಾರೆ ಸರ್ ಆಗ್ತಾ ಇಲ್ಲ ನನಗೆ, ಬಿಡ್ಬೇಕು ಅನ್ಕೊಂತೀನಿ, ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮೆದುಳು ಕೂಡ ಅದರ ಮೇಲೆ ಅವಲಂಬನೆಯನ್ನ ಹೊಂದಿರುತ್ತೆ ಸರ್, ಅವಲಂಬನೆ ಆಗ್ಬಿಟ್ಟಿರುತ್ತೆ. ಸೊ ಹೊಂದಾಣಿಕೆ ಆಗ್ಬಿಟ್ಟು, ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ಬಿಟ್ಟೆ ಸರ್. ಸೊ ಈ ವಿಷಯಗಳು ಆ ವ್ಯಕ್ತಿಯಲ್ಲಿ ಕಾಣ್ತಾಗ ನಾವು ಆ ವ್ಯಕ್ತಿ ಅವಲಂಬನೆ ಆಗಿದ್ದಾನೆ, ಆ ವಸ್ತು ಮೇಲೆ ಅಥವಾ ಮಾದಕ ದ್ರವ್ಯದ ಮೇಲೆ ಅವಲಂಬನೆ ಆಗಿದ್ದಾನೆ ಅಂತ ಹೇಳ್ತೀವಿ ಸರ್. ಆಮೇಲೆ ಕಾಯಿಲೆ ಅಂತಂದಾಗ ನಾವು ವೈದ್ಯಕೀಯ ವಿಭಾಗದಲ್ಲಿ ಹೇಳ್ತಿರ್ತೀವಿ, ಕಾಯಿಲೆ ಅಂತಂದ್ರೆ ವ್ಯಕ್ತಿಯ ಜೈವಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಮತ್ತೆ ಅವನ ವೃತ್ತಿಪರ ಚಟುವಟಿಕೆಗಳು ಸರ್. ಈ ಮೂರದ್ರಲ್ಲಿ ಕೂಡ ವ್ಯತ್ಯಯ ಉಂಟಾಗಿರುತ್ತೆ. ಸೊ ಯಾವಾಗ ವ್ಯಕ್ತಿ ಅವಲಂಬನೆ ಆಗಿರ್ತಾನೆ, ಅವನ ಏನು ವೃತ್ತಿಪರ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅವನ ನಿದ್ದೆ ಆಹಾರ ಇತ್ಯಾದಿ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅವನು ಬೇರೆಯವರಲ್ಲಿ ಬೆರೆಯೋದ್ರಲ್ಲಿ ಸಮಯ ಕೊಡೋದ್ರಲ್ಲಿ ಕೂಡ ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ ಸರ್. ಅದಕ್ಕೆ ನಾವು ನಮ್ಮ ಸಿಂಪಲ್ ಆಗಿ ನಮ್ಮ ಮಾಡೋ ಭಾಷೆದಾಗೆ ಹೇಳಬೇಕು ಅಂತಂದ್ರೆ, ನಾನು ಏನು 6 ಪಾಯಿಂಟ್ಸ್ ಅನ್ನ ತಮಗೆ ಹೇಳಿದೆ ಅದನ್ನು ಇದು ಮೂರಾಗಿ ನಾವು ವಿಂಗಡಿಸ್ಬೋದು. ಒಂದೇದು ಆಸೆ ಅಂತ ಶುರುವಾಗುವಂತ ವಿಚಾರ, ಆಸೆ ಏನೋ ಅವ್ರು ಮಾಡ್ತಾ ಇದಾರೆ ನೋಡು, ನಾವು ಮಾಡಿ ನೋಡುವ, ಏನೋ ಹೊಗೆ ಬಿಡ್ತಾ ಇದ್ದಾನೆ. ಮೋದಿ ಅವರು ಏನು ಹೇಳ್ತಾ ಇದ್ರು ಮೋಸ್ಟ್ಲಿ, ಇಟ್ಸ್ ನಾಟ್ ಕೂಲ್ ಆರ್ ಇಟ್ಸ್ ನಾಟ್ ಪ್ರೆಸ್ಟೀಜ್ ಟು ಡೂ ಯೂಸ್ ಸಬ್ಸ್ಟೆನ್ಸ್ ಅಂತೇನೋ ಅವರು. ಹಾ ಸರ್. ಸೊ ಹಾಗಾಗಿ ಇದು ಅದೊಂಥರ ಶೋಕಿ ಅಂತಾನು ಅಲ್ಲ, ಅದೊಂಥರ ಕೂಲ್ ಆಟಿಟ್ಯೂಡ್ ಅಂತಾನು ಅಲ್ಲ, ಇದು ಏನ ಸೇವಿಸಿದ್ರೆ ಅದು ಹಾನಿ ಮಾಡೋದೇನೆ. ಡಾಕ್ಟರ್ ಒಳ್ಳೆಯದು. ಡಾಕ್ಟರ್, ಕೆಲವರು ಸಣ್ಣ ವಯಸ್ಸಿನಲ್ಲಿಯೇ ತಂಬಾಕು ಗುಟ್ಕಾ ಹಾಗೂ ಧೂಮಪಾನ ಮಾಡ್ತಾರೆ, ಕಾರಣವೇನು ಡಾಕ್ಟ್ರೆ? ಹೇ ಸರ್, ಮನೆಯ ಪರಿಸರ ಅಂತಿರೋ ಹೇಗೆ? ರೈಟ್ ಸರ್, ರೈಟ್. ನಾನು ಇನ್ನೊಂದ್ಸಲ ಅದು ಇನ್ನು ಆ ಮದ್ಯಪಾನದ ಬಗ್ಗೆ ಮುಂದುವರಿದ ಹೇಳೋದಾದ್ರೆ ಸರ್, ಅದನ್ನು ಮತ್ತೆ ಒಂದು 2 ಭಾಗಗಳಾಗಿ ವಿಭಾಗಿಸ್ತೀವಿ. ಒಂದು ಬೇಗ ಆ ಅವಲಂಬನೆ ಆಗುವಂತ ವಿಚಾರ, ಸುಮಾರು 25 ವರ್ಷಗಳಿಗಿಂತ ಮುಂಚೆ ಈ ಅವಲಂಬನೆ, ಏನು ನಿಮಗೆ ತಮಗೆ ಪಾಯಿಂಟ್ಸ್ ಹೇಳಿದೆ ಅದು ಅವಲಂಬನೆ ಆಯಿತು ಅಂತಂದರೆ ಅದಕ್ಕೆ ಅರ್ಲಿ ಆನ್ಸೆಟ್ ಅಥವಾ ಬೇಗ ಅವಲಂಬನೆ ಆಯಿತು, ವ್ಯಕ್ತಿಯಲ್ಲಿ ಬೇಗ ಅವಲಂಬನೆಯನ್ನು ಹೊಂದಿರುವಂಥ ವಿಚಾರ. ಎರಡನೇದು 25 ವರ್ಷಗಳಿಂದ ಮೇಲ್ಪಟ್ಟು ಅವಲಂಬನೆ ಆದಾಗ ಸರ್. ಸೊ ಈ 25 ವರ್ಷಕ್ಕಿಂತ ಮುಂಚೆ ಅವಲಂಬನೆ ಆದ ವ್ಯಕ್ತಿಗಳಲ್ಲಿ ನಾವು ಅವರ ಫ್ಯಾಮಿಲಿಯಲ್ಲಿ ಸರ್ ಅವರ ಕುಟುಂಬದಲ್ಲಿ ಇನ್ಯಾವುದೇ ತರಹದ ಅವಲಂಬನೆ ಆಗಿರೋ ವಿಚಾರಗಳನ್ನು ನಾವು ಕಾಣ್ತೀವಿ. ಧೂಮಪಾನ ಅವಲಂಬನೆ ಆಗಿರ್ಬೋದು ಅಥವಾ ಈ ಮದ್ಯಪಾನದ ಅವಲಂಬನೆ ಆಗಿರ್ಬೋದು, ಇನ್ಯಾವುದೇ ರೀತಿಯ ಕೆನಾಬಿಸ್ ಆಯ್ತಾ ಸರ್ ಆತರ ಗಾಂಜಾ ವಿಷಯಗಳ ಅವಲಂಬನೆ ಆಗಿರ್ಬೋದು, ಆ ತರದ ಅವಲಂಬನೆಗಳನ್ನ ನಾವು ಕಾಣ್ತೀವಿ ಸರ್ ಅವರು. ಸೊ ಅವರು ಬೇಗ ಅದಕ್ಕೆ ಅವಲಂಬನೆ ಆಗುವಂತ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಅವ್ರ ವಾತಾವರಣ, ಆ ವಾತಾವರಣ ಅಲ್ಲದೇನೆ ಅವರ ಜೀನ್ಸ್ ಕೂಡ ಸರ್ ಅವರ ವಂಶವಾಗಿ ಕೆಲವೊಂದು ಕೆಲವೊಂದು ಜೀನ್ಸ್ ಸೆರೋಟೋನಿನ್ ಜೀನ್ಸ್ ಅಂತ ಹೇಳ್ತೀವಿ, ಕೆಲವೊಂದು ಜೀನ್ಸ್ ಅದಕ್ಕೆ ಅವಲಂಬನೆ ಆಗುವಂತಹ ಪೂರಕ ಜೀನ್ಗಳು ಅವರ ಹತ್ರ ಬಂದ್ಬಿಟ್ಟಿದ್ರೆ ಸರ್, ಆಮೇಲೆ ವಾತಾವರಣ ಕೂಡ ಅದೇ ರೀತಿ ಇರೋದ್ರಿಂದ ಬೇಗವಾಗಿ ಅವಲಂಬನೆ ಆಗ್ಬಿಡ್ತಾರೆ. ಡಾಕ್ಟರ್, ಅದನ್ನು ಬದಲಾವಣೆ ಮಾಡಕ್ ಆಗಲ್ಲ ಡಾಕ್ಟ್ರೆ? ಇಲ್ಲ, ಖಂಡಿತ ಮಾಡಬಹುದು. ಈಗ ನಾನು ತಮ್ಗೆ ಹೇಳಿದೆ, ಒಂದು ಇಂಟರ್ನಲ್ ಅಂತ ಹೇಳಿದೆ ಜೀನ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಅಂತ ಹೇಳಿದೆ. ಸೊ ನಾವು ಎಕ್ಸ್ಟರ್ನಲ್ ಅನ್ನ ನಾವು ನಮ್ಮ ಸರೌಂಡಿಂಗ್ ನಮ್ಮ ಏನು ನಮ್ಮ ಯಾವ ಏನು ನಮ್ಮ ಕುಟುಂಬ ಅಥವಾ ಪರಿಸರ, ಎಸ್ ಸರ್, ನಮ್ಮ ಪರಿಸರವನ್ನು ನಾವು ಏನೇನು ಯಾವುದು ಅವರಿಗೆ ಉತ್ತೇಜಕವಾದ ವಿಷಯಗಳನ್ನು ಮಾಡ್ತಾ ಇದ್ದಾವೆ ಅದನ್ನು ನಾವು ತಡೆಗಟ್ಟನೆ ಮಾಡಿದ್ವಿ ಅಂತಂದ್ರೆ, ಅಥವಾ ಸ್ವಲ್ಪ ಮುಂಚಿತವಾಗಿ ಹಿಂಗೇನೋ ಸ್ವಲ್ಪ ಒಂದು ಸ್ವಲ್ಪ ಬೇರೆ ಕಾಣ್ತಾ ಇದೆ, ವೇರಿ ಆಗ್ತಾ ಇದೆ ಅನ್ನೋವಾಗಲೇ ಅದನ್ನು ಹಿಡಿದು ಬಿಟ್ಟಿವಿ ಅಂದರೆ ಖಂಡಿತ ನಾವು ಇದನ್ನು ತಪ್ಪಿಸ್ಬೋದು ಸರ್ ಮಕ್ಕಳನ್ನು ಆ ಕಡೆ ಹೋಗೋದ್ರಿಂದ. ಎರಡನೇ ವಿಚಾರ ನಾನು ಹೇಳಿದೆ ತಮಗೆ, ಲೇಟ್ ಡಿಪೆಂಡೆನ್ಸ್, ಲೇಟ್ ಆನ್ಸೆಟ್ ಅಂತ, ತಡವಾಗಿ ಅಂತ. ಈ ನಾನು ವ್ಯಕ್ತಿತ್ವಗಳ ಬಗ್ಗೆ ಮುಂಚೆ ತಮಗೆ ಹೇಳ್ತಾ ಇದ್ದೆ ಸರ್, ವ್ಯಕ್ತಿತ್ವಗಳನ್ನು ನಾವು ವ್ಯಕ್ತಿತ್ವದ ಕಾಯಿಲೆಗಳನ್ನು ಬೇರೆ ಬೇರೆ ಭಾಗಗಳಾಗಿ ಕ್ಲಸ್ಟರುಗಳಾಗಿ ವಿಂಗಡಿಸ್ತೀವಿ ಸರ್. ಈ ವ್ಯಕ್ತಿತ್ವದ ವಿಚಾರವಾಗಿ ಮಾತಾಡೋದಾದರೆ ಚಿಕ್ಕ ಮಕ್ಕಳಲ್ಲಿ ಅರ್ಲಿ ಆನ್ಸೆಟ್ಟಲ್ಲಿ ಮದ್ಯಪಾನದಲ್ಲಿ ಸರ್ ಅವರು ಮುಂಗೋಪಿಗಳು ಅಥವಾ ದುಡುಕು ಸ್ವಭಾವದವರು, ಈ ರೂಲ್ಸ್ ಮತ್ತೆ ಆಂಟಿ ಸೋಷಿಯಲ್ ಸಮಾಜ ಒಂಥರ ಆ ಥರ ನಡವಳಿಕೆ ಅವರಿಗೆ ರೂಲ್ಸ್ ಬಗ್ಗೆ ಅರಿವು ಕೇರೆ ಮಾಡಲ್ಲ ಸರ್, ನಿಯಮಗಳ ಬಗ್ಗೆ ಬಹಳ ತಾಶ್ಚರ್ಯ ಆ ಥರ ಸರ್. ಅವರು ಸಂಸ್ಕಾರ ಅಂತೀರೋ ಡಾಕ್ಟರ್ ಅದಕ್ಕೆ? ಯಾವುದು ಸರ್ ಅದು ಮನೆಯಲ್ಲಿ ಸಂಸ್ಕಾರ ಅಂತೀರೋ ಹೇಗೆ? ಇಲ್ಲ, ಇದು ನೇಚರ್ ಅಂಡ್ ನರ್ಚರ್ ಬೋತ್ ಸರ್, ಪರಿಸರದಿಂದ ಬಂದಂತ ಪರಿಸರ ಅದಲ್ಲದೇನೆ ಜೀನ್ಸು ಕೂಡ ಸರ್. ಇಲ್ಲಿ ಯಾವುದು ಒಂದೇ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದರ ಮೇಲೆ ಸುಮಾರು ಅಧ್ಯಯನಗಳಾಗಿದೆ ಸರ್. ವೆದರ್ ಇಟ್ ಈಸ್ ಕಂಪ್ಲೀಟ್ಲಿ ಅವರು ಜೀನೆ ಅಂತಾನ ಅಥವಾ ಪರಿಸರ ಅಂತಾನ, ಎರಡೂ ಕೂಡ ಕಂಪ್ಲೀಟ್ ಆಗಿ ಫುಲ್ ತೋರ್ಸಕ್ಕಾಗಿಲ್ಲ, ಬಟ್ ಎರಡೂ ಕೂಡ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಡಾಕ್ಟರ್, ನಮ್ಗೆ ಆಲೋಚನೆ ನಮ್ಮ ಮೇಲೆ ಇರ್ತದಲ್ಲ, ಖಂಡಿತ ಖಂಡಿತ ವಿಚಾರ ಮಾಡಬೇಕಾಗಿ. ಹೌದು ಹೌದು, ಕೆಟ್ಟದ್ದಿದೆ, ಇದು ಒಳ್ಳೇದಿದೆ, ರೈಟ್ ಸರ್, ರೈಟ್ ಪರಿಸರದಲ್ಲಿ ನಮ್ದೆಲ್ಲವೂ ಸಿಕ್ಕಿ ಸಿಗ್ತಾವ. ಹೌದು ಹೌದು ಹೌದು, ಅದಕ್ಕೆ ಕರೆ, ಅದಕ್ಕೆ ಪರಿಸರ ವ್ಯಕ್ತಿ ಅದಕ್ಕೆ ನೋಡಿ, ಒಂದು ಒಂದು ಫ್ಯಾಮಿಲಿ ಕುಟುಂಬ ತಗೊಂಡ್ರಿ ಅಂತಂದ್ರೆ ಅಣ್ಣ ತಮ್ಮಂದಿರ್ತಾರ, ಸೇಮ್ ಪೇರೆಂಟ್ಸ್, ಅದೇ ತಂದೆ ತಾಯಿ ಮಕ್ಕಳೇನೆ, ರೈಟ್ ಸರ್. ಒಬ್ಬನು ಬೈ ಅದೇ ಪರಿಸರ ತಾವು ಹೇಳ್ದಂಗೆ, ರೈಟ್ ಸರ್. ಜೀನ್ಸ್ ಕೂಡ ಅದೇ ಅಂತ ಹೇಳಿದೀವಿ ಅಂತಂದ್ರೆ, ರೈಟ್ ಸರ್. ಅದಕ್ಕೆ ಹೇಳ್ತೀವಿ ಟ್ವಿನ್ಸ್ ಅಲ್ಲೇನೆ ಸ್ವಲ್ಪ ಹೊತ್ತು ಜೀನ್ಸ್ ಚೇಂಜ್ ಇರುತ್ತೆ, ರೈಟ್ ಸರ್. ಆಯ್ತಾ, ಅದಕ್ಕೆ ಆ ಇವೆರಡೂ ಒಂದೇ ಕಡೆ ಹೋಯ್ತು ಅಂದ್ರೆ ವ್ಯಕ್ತಿ ಕಾಯಿಲೆಗೆ ಬಿದ್ದು ಬಿಡ್ತಾನ. ಎರಡನ್ನೂ ಪೂರಕವಾಗಿ ಆಯ್ತು ಅಂದ್ರೆ ವ್ಯಕ್ತಿ ಕಾಯಿಲೆಗೆ ಬಿದ್ದು ಬಿಡ್ತಾನ, ರೈಟ್ ಸರ್. ಒಂದೊಂದು ಸ್ವಲ್ಪ ಹೊತ್ತು ಏನೋ ಈಗ ನಾನು ಹೇಳಿದ್ರೆ ಬೇಗ ಮಾಡಿ ನೀವು ಹೇಳಿದ್ರೆ ಅವನು ಗ್ರಹಿಸಬೇಕು ಇದು ತಪ್ಪು ಅಂತ, ಅವನು ಗೊತ್ತಾಗ್ಬೇಕು ಇದು ಮುಂದೆ ಹಿಂಗಾಗತ್ತೆ ಅಂತ ಅವ್ನು ಅರ್ಥಕೋಬೇಕು. ಹಾಗೆ ಮಾಡೋದಂದ್ರೆ ಖಂಡಿತ ಆ ವ್ಯಕ್ತಿ ಆ ಕಡೆ ಹೋಗಲ್ಲ, ಆ ವ್ಯಕ್ತಿಗೆ ಪ್ರಾಬ್ಲಮೇ ಅದೇ ಇರುತ್ತೆ. ಸೊ ಅದಕ್ಕೆ ಈ ವ್ಯಕ್ತಿಗಳಿಗೆ ಆಪ್ತ ಸಮಾಲೋಚನೆ ಮಾಡ್ತೀವಿ ಸರ್. ಆಪ್ತ ಸಮಾಲೋಚನೆಯಲ್ಲಿ ಈ ತರದ ವಿಷಯಗಳ ಮೇಲೆ ದೀರ್ಘವಾಗಿ ಅವರಿಗೆ ಹೇಳಲಾಗತ್ತೆ ಸರ್, ಏನು ಎಲ್ಲಿ ವಿಚಾರ ಮಾಡೋದ್ರಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ರೈಟ್ ಸರ್. ಇದಲ್ಲದೇ ಈ ಮಾತ್ರೆಗಳ ಸಹಾಯನೂ ಕೂಡ ನಾವು ಕೊಡಬೇಕಾಗತ್ತೆ ಸರ್. ನಾನು ಹೇಳ್ತಾ ಇದ್ದೆ ಅದಕ್ಕೆ ಏನೋ ಜೀನ್ಸು ಅಂತ ಅಥವಾ ಮೆದುಳಿನ ಭಾಗ ಅಂತ, ಆ ಮೆದುಳಿನ ಭಾಗ ಒಂದು ಕೆಲವೊಂದು ಕೆಮಿಕಲ್ಗಳ ಅಭಾವ ಆಗಲಿ, ಕೆಲವೊಂದು ಆ ಕೆಮಿಕಲ್ಗಳು ಕೆಲವೊಂದು ಕೆಮಿಕಲ್ಗಳು ಅತಿಯಾದ ಬಳಕೆ ಆಗ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ, ಅದರ ಅನುಗುಣವಾಗಿ ಈ ಮಾತ್ರೆಗಳನ್ನು ಕೂಡ ನಾವು ಅವರಿಗೆ ಕೊಡೋ ವಿಚಾರಗಳನ್ನು ಮಾಡ್ತೀವಿ ಸರ್. ಅಂದ್ರೆ ಆಪ್ತ ಸಮಾಲೋಚನೆ ಅಂತ ಹೇಳಿ, ರೈಟ್ ಸರ್, ಮುಂದೆ ಬರ್ತಾನ ಡಾಕ್ಟರ್ ಅವರು? ಅದಕ್ಕೆ ಸರ್, ಈಗ ಆಪ್ತ ಸಮಾಲೋಚನೆ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ನಾನು ಮದ್ಯಪಾನ ಮಾಡಿದ್ದೀನಿ, ರೈಟ್, ನನಗೆ ಆರಾಮಿಲ್ಲ, ಅದಕ್ಕೆ ಯಾವ ರೀತಿ ನನಗೆ ಕೊಡ್ತೀರಿ, ರೈಟ್ ಸರ್, ರೈಟ್, ನಮ್ಮ ಸಮಾಜ ನನಗೆ ಗೌರವ ಕೊಡಂಗಿಲ್ಲ, ಹೌದು, ತಾವು ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತೀರಿ ಅವರಿಗೆ? ಎಸ್ ಸರ್, ಎಸ್ ಸರ್. ಈಗ ತಾವು ಹೇಳದಂಗೆ ಸರ್, ಇದಂದ್ರೆ ಇಂಟರ್ನಲ್ ಮೋಟಿವೇಶನ್, ಅಂದ್ರೆ ಒಳಗಡೆ ಬಿಡಬೇಕು ಅನ್ನುವಂತಹ ವಿಚಾರ, ರೈಟ್ ಸರ್. ಸೊ ಆ ರೀತಿ ವ್ಯಕ್ತಿಗೆ ಒಳಗಡೆನೆ ಬಂದಾಗ ಬಹಳ ನಾವು ನಮ್ಮ ಸ್ವಲ್ಪ ಸಹಾಯದಿಂದ ವ್ಯಕ್ತಿ ಬೇಗನೆ ಹೊರಗಡೆ ಬರ್ತಾನೆ ಸರ್. ಈಗ ಸುಮಾರು ಸಾರಿ ನಾನು ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ನೋಡಿದಂಗೆ, ಸದ್ಯಕ್ಕೆ ಯಾವ್ದಾದ್ರು ಪೇಷಂಟ್ ಬಂದಿದೆ ಡಾಕ್ಟರ್ ಈ ಕಾಯಿಲೆ ಇದ್ದವರು? ಸುಮಾರು ಸರ್, ಡೈಲಿ ದಿನಾಲು ನೋಡ್ತಾ ಇರ್ತೀವಿ ನಾವು, ದಿನಾಲು ನೋಡ್ತಾ ಇರ್ತೀವಿ. ಅವ್ರಿಗೆ ಎಷ್ಟು ದಿನಗಳವರೆಗೆ ಅವರಿಗೆ ಚಿಕಿತ್ಸೆ ಕೊಡ್ತೀರಿ, ಆಮೇಲೆ ಎಷ್ಟು ಮಾತ್ರೆ ಕೊಡ್ತೀರಿ ಡಾಕ್ಟರ್? ಎಸ್ ಸರ್, ಎಸ್ ಸರ್. ಈ ನಾನು ನಿಮ್ಗೆ ಮುಂಚೆ ಹೇಳ್ದಂಗೆ ಸರ್, ಈ ತೊಂದರೆಗಳು, ಈ ಸ್ಪೆಷಲಿ ತಾವು ಮದ್ಯಪಾನದ ಬಗ್ಗೆ ಕೇಳಿದ್ರಾಗಿರೋದ್ರಿಂದ ಈ ಇದರಿಂದ ಉಂಟಾಗುವ ತೊಂದರೆಗಳು ಸರ್, ಇದರಿಂದ ಇದು ಈ ದೇಹದ ಎಲ್ಲ ಭಾಗಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವಂತ ಏನು ಸರ್, ದ್ರವ್ಯ ಸರಿ ಸರ್, ಮಾದಕ ವಸ್ತು ರೈಟ್ ಸರ್. ಸೊ ಸುಮಾರು ವಿಷಯಗಳು ಅಂದ್ರೆ ನಾವು ಎಲ್ಲರಿಗೂ ಜನಕ್ಕೆ ಲಿವರ್ ಲಿವರ್ ಲಿವರ್ ಅಂತ ಹೇಳ್ತಾ ಇರ್ತೀವಿ. ಲಿವರ್ ಅಷ್ಟೇ ಅಲ್ಲ ಸರಿ ಸರ್, ಮೆದುಳಿನ ಭಾಗ ರೈಟ್ ಸರ್. ಈಗ ವ್ಯಕ್ತಿಯ ವೈವಾಹಿಕ ಜೀವನ ಲೈಂಗಿಕ ಜೀವನದಲ್ಲಿ ಕೂಡ ತೊಂದರೆಯನ್ನು ಉಂಟು ಮಾಡುವಂತ ಭಾಗ ಸರ್. ಈಗ ಲಿವರ್ ಬಗ್ಗೆ ಅಂತ ಹೇಳಿದ್ರೆ ಸುಮಾರು ಜನ ಗೊತ್ತಿರುತ್ತೆ ಸರ್. ಇದಲ್ಲೇನೆ ಅತಿಯಾದ ಮದ್ಯಪಾನದ ಬಳಕೆಯಿಂದ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಕೊಬ್ಬಿನ ಅಂಶಗಳ ಏರಿಳಿತ ಸರಿ ಸರ್, ಅದರಿಂದ ಮತ್ತೆ ಹಾರ್ಟ್ಗೆ ತೊಂದರೆ ಸರಿ ಸರ್. ನೀವು ಸುಮಾರು ಸರಿ ನೋಡಿದಂಗೆ ಈ ಮದ್ಯಪಾನ ಮಾಡುವ ವ್ಯಕ್ತಿ ಧೂಮಪಾನ ಮಾಡ್ತಿರ್ತಾನೆ, ಅದಂತರ ಅವೆಲ್ಲ ಜೊತೆಗೆ ಮಾಡುವಂತ ವಿಚಾರ. ನೀವು ಕೇಳಿದಾಗ ಅವ್ರು ಹೇಳಿದೆ ಇಲ್ಲ ಏನು ಮಾಡಲ್ಲ ಸರ್, ಅವಾಗ ಎಣ್ಣೆ ಹೊಡೆಯುವಾಗ ಅಷ್ಟೇ ನಾನು ಮಾಡೋದಂತೆ. ಇದು ಸರಿನಾ ಡಾಕ್ಟ್ರೆ? ಖಂಡಿತ ಸರಿಯಲ್ಲ, ಖಂಡಿತ ಖಂಡಿತ ಸರಿಯಲ್ಲ. ಸ್ವಲ್ಪ ಹೋಗ್ತಾ ಇದ್ದೀನಿ, ಸ್ವಲ್ಪ ಸರ್. ಇದು ಹೇಗೆ ಅಂದ್ರೆ ಸರ್, ಯಾಕೆ ಸ್ವಲ್ಪ ಸ್ವಲ್ಪವಾಗಿ ಉಳಿಯಲ್ಲ ಅಂತಂದ್ರೆ, ಈ ದ್ರವಗಳು ಅಥವಾ ಮಾದಕ ವಸ್ತುಗಳು ಅವಲಂಬನೆಯನ್ನ ಮಾಡುವಂತ ಪದಾರ್ಥಗಳು ಸರಿ ಸರ್. ನೀವು ಕೇಳಿದ್ರಿ ಅಂತಂದ್ರೆ ಸುಮಾರು ಸರ್ ಹೇಳ್ತಾರೆ ನಾನು ಅವನಲ್ಲ, ನಾನು ಫುಲ್ ಫಿಟ್, ನನಗೇನಾಗಲ್ಲ ಅಂತ ನಾನು ನಮ್ಮ ದಿನದ ಜೀವನದಲ್ಲಿ ನಮ್ಮ ಪೇಷಂಟ್ಸ್ ಸರ್ ನನಗೆ ಹಂಗಾಗಲ್ಲ ಬಿಡಿ ಸರ್. ನೀವು ನೋಡ್ತಾ ಇರಿ ಹೇಗೆ ಸರ್, ಅವನು ಏನು ಉಕ್ಕಿನ ಮನುಷ್ಯ ತಾನೇ ಅಲ್ಲ ಆ ಥರ ಅನ್ಕೊಂಡಿರ್ತಾರೆ, ನನಗೇನು ಆಗಲ್ಲ ಆಗಲ್ಲ, ನಾನವನಲ್ಲ ಸರ್ ನಾನವನು. ಸೊ ಇದು ದೇಹ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಭಾರ 10 ಕೆಜಿ ಎತ್ತುವಂತ ತಾಕತ್ ಇರ್ತೈತಿ, ಒಬ್ಬ 15 ಕೆಜಿ ಇರ್ತದೆ, ಒಬ್ಬ 5 ಕೆಜಿ ಇರ್ತೈತಿ ಸರಿ. ಹಾ ಖಂಡಿತ ಅಲ್ಲಿ 15 ಕೆಜಿ ಆಗಲ್ಲ ಅವನಿಗೆ, ಇವನ್ಗೆ 5 ಕೆಜಿ ಮೇಲೆ ಆಗಲ್ಲ ಅವನಿಗೆ, ಇನ್ನೂ 10 ಕೆಜಿ ಮೇಲೆ ಆಗಲ್ಲ ರೈಟ್ ಸರ್. ಈ ತರದ ಕೆಲವೊಂದು ವ್ಯಕ್ತಿಗಳ ಆ ತರ ಆಲೋಚನೆ, ಈ ತರ ಆಲೋಚನೆ. ಇನ್ನೊಂದು ಹೇಳ್ತಾರೆ ಸರ್, ನೀವು ಈ ಕಾರಣ ಹೇಳ್ದಂಗೆ ಏನು ಸರ್, ಸಖತ್ ನೋವು ಸರ್ ನನಗೆ, ಡೇ ಎಲ್ಲ ವರ್ಕ್ ಮಾಡ್ತೀನಿ, ಮನೆಗೆ ಹೋಗಿ ನಿದ್ದೆ ಮಾಡಬೇಕು ಸರ್, ಬಹಳ ನೋವು ಸರ್, ಅದಕ್ಕೆ ಕುಡಿತಾ ಇದ್ದೀನಿ ಅಂತ. ಇಲ್ಲಾಂದ್ರೆ ನಾನು ಕುಡಿಯಲ್ಲ. ಇದು ಡಾಕ್ಟರ್ ನಾಟಕ ಇದು ಅಂದ್ರೆ ಏನೋ ಒಂದು ಕಾರಣ ಕೊಡ್ಬೇಕಲ್ಲ ಸಬೂಬು ಕೊಡೋ ಕಾರಣ ಕೊಡೋದು ನಮಗೆ, ಅವ್ರನ್ನ ಅವ್ರನ್ನ ಸಂತೃಪ್ತಿ ಮಾಡ್ಕೊಳ್ಳೋದು ಮೊದಲಿಗೆ. ಇಲ್ಲ ನಾನೆಲ್ಲ ಹಂಗಲ್ಲ, ನೋವಾಗ್ತಿ ಅಂತ ಕುಡಿತಾ ಇದ್ದೀನಿ ರೈಟ್ ಸರ್. ಹಂಗೆ ಅದೊಂದು ತಮಾಷೆ ಅದನ್ನ ಹಂಗೆ ಅವ್ರಿಗೆ ಆಕ್ಚುಲಿ ಅದ್ರ ಕಾರಣ ಬೇಕಾಗಿರುತ್ತೆ ಸರ್. ಆಮೇಲೆ ಈ ದಿನ ನಾನು ಅದಕ್ಕೆ ಅದರ ದುಷ್ಪರಿಣಾಮ ಹೇಳೋ ಸಮಯದಲ್ಲಿ ಹೇಳ್ತಾ ಇದ್ದೆ, ಯಾವ ವ್ಯಕ್ತಿ ಇದ್ರ ಮೇಲೆ ಅವಲಂಬನೆ ಆಗಿರುತ್ತಾನಲ್ಲ ಸುಮಾರು ವರ್ಷಗಳ ಕಾಲ ಕುಡಿದಾಗೆಲ್ಲ ಬೆಳಿಗ್ಗೆ ಅವ್ರಿಗೆ ಕೈ ನಡಕ ಶುರು ಆಗ್ಬಿಡ್ತೀವಿ ರೈಟ್ ಸರ್. ನೀವು ಕೇಳಿರ್ತೀರಿ, ಅವರು ಬಂದ್ಬಿಟ್ಟು ಹೇಳ್ತಾರೆ ನಮಗೆ ಸರ್, ಆಕ್ಚುಲಿ ಹ್ಯಾಂಡ್ ಶೇಕ್ ಆಗತ್ತೆ, ಬಟ್ ನಾನು ಯಾವಾಗ ಆಲ್ಕೋಹಾಲ್ ಸೇವಿಸ್ತೀನಿ ನಿಂತು ಬಿಡತ್ತೆ, ಮತ್ತೆ ಮದ್ಯಪಾನ ಮಾಡ್ತೀನಿ ಮತ್ತೆ ಸ್ಟಿಫ್ ಆಗ್ಬಿಡ್ತೀನಿ ಸರ್, ಕೈ ಎಲ್ಲ ನಡ್ಕೊಂಡು ನಿಂತು ಬಿಡುತ್ತೆ. ಅವ್ರು ಹೆಂಗ್ ಹೇಳ್ತಾರ ಅಂತಂದ್ರೆ ನಮಗೆ ಆಲ್ಕೋಹಾಲೆ ಮದ್ದು ಡಾಕ್ಟರ್ ಒಂದು ಕರೆ ಇದೆ. ಸರಿ ಸರ್ ಸರಿ ಸರ್ ಸರಿ ಸರ್. ಹಲೋ ಹಲೋ ಹಲೋ ಹಲೋ ಸರ್ ನಮಸ್ಕಾರ. ಹಲೋ ಹಲೋ ಸರ್ ನಮಸ್ಕಾರ. ಹಲೋ ಹಲೋ ಹಲೋ ಸರ್ ನಮಸ್ತೆ, ಅದೇ ಕೇಳಿಸ್ತಾ ಇದ್ರಬಾ, ಕೇಳಿಸ್ತಾ ಇದೆಯಾ ಡಾಕ್ಟರ್, ನೀವು ಮಾತಾಡ್ರಿ. ಹಲೋ ಹಲೋ ಸರ್ ನಮಸ್ಕಾರ ಹೇಳಿ ಸರ್. ಹಲೋ ಹಾ ಸರ್ ನಮಸ್ಕಾರ ಹೇಳಿ, ಕೇಳ್ತಾ ಇದೆ ಹೇಳಿ ಸರ್. ಹಲೋ ಕೇಳ್ತಾ ಇದೆ ಸರ್. ಹಲೋ ಡಾಕ್ಟರ್ ಒಂದು 1 ಮೇ ಇದೆ. ಹಾ ಸರ್ ಸರಿ ಸರ್, ಹಾಗಾದ್ರೆ ಏನು ಹೇಳ್ತಾ ಇದೆ ಸರ್. ಎಸ್ ಸರ್, ಅದೇ ಸರ್ ಈಗ ಹಾ ಕೈ ನಡಕ ಸರಿ ಸರ್. ಈ ಕೈ ನಡಕ ಅವ್ರ ಏನ್ ಹೇಳಕ್ ಶುರು ಮಾಡ್ತಾರೆ ಅಂದ್ರೆ ನಮಗೆ ಈ ಕೈ ನಡಕ ನಿಲ್ಲೋದು ಆಲ್ಕೋಹಾಲ್ದಿಂದ. ಸೊ ಕೈ ನಡಕ ಕಾರಣನೇ ಸರಾಯಿ ಅನ್ನೋದು ಅಥವಾ ಮದ್ಯಪಾನ ಅನ್ನೋದನ್ನ ಅವ್ರು ಹೇಳಲ್ಲ. ಇಲ್ಲ ಸರ್ ನಾನು ಬೆಳಿಗ್ಗೆ ತಗೊಂಡ್ಬಿಡ್ತೀನಿ ಫಲ್ ಸ್ಟಿಪ್ ಆಗ್ಬಿಡ್ತೀನಿ ಅಂತ ರೈಟ್ ಸರ್. ಇದರಿಂದ ಅವ್ರದ್ದು ಆಕೆ ಏಕಾಗ್ರತೆ ತೊಂದರೆ ಆಗಿರುತ್ತೆ. ಸುಮಾರು ಸಾರಿ ನೀವು ಈ ಆಕ್ಸಿಡೆಂಟ್ಸ್ ನೋಡಿದ್ರಿ ಅಂತಂದ್ರೆ ಸುಮಾರು ಸಾರಿ ಮದ್ಯಪಾನ ಮಾಡಿದವ್ರಿಗೆ ಅದು ಏನಂತಾರೆ ಜಜ್ಮೆಂಟ್ ಅನ್ನೋದು ತೊಂದರೆಗಳಾಗತ್ತೆ ಸರ್. ಹಾಗಾಗಿ ಅಪಘಾತಗಳು ಜಾಸ್ತಿ, ಅದಕ್ಕೆ ಪೊಲೀಸರು ಪಾಪ ಅದೆಲ್ಲ ಚೆಕ್ ಮಾಡ್ತಿರ್ತಾರೆ. ಈ ತರದ ವ್ಯಕ್ತಿಗಳಿಗೆ ತಾವು ಹೇಳ್ದಂಗೆ ಇವರಿಗೆ ಇಂಟರ್ನಲ್ ಮೋಟಿವೇಶನ್ ಬಿಡಬೇಕು ಅನ್ನೋ ಒಂದು ಕರೆ ಇದೆ. ಸರಿ ಸರ್ ಸರಿ ಸರ್ ಖಂಡಿತ ಸರ್. ಹಲೋ ಹಲೋ ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ ಹೇಳಿ ಸರ್. ನಮಸ್ಕಾರ. ಹಲೋ ಹಾ ಹೇಳಿ ಸರ್ ನಮಸ್ಕಾರ, ಕೇಳ್ತಾ ಇದೆ ಹೇಳಿ ಸರ್. ಸರ್ ಕೇಳಿಸ್ತೀರಾ? ಹಾ ಕೇಳ್ತಾ ಇದೆ ಹೇಳಿ ಸರ್, ತಮ್ ಕೇಳ್ತಾ ಇದೆಯಾ? ಹಲೋ ಹಾ ಕೇಳ್ತಾ ಇದೆ ಹೇಳಿ ಸರ್. ನಮಸ್ಕಾರ ಸರ್. ಹಲೋ ಡಾಕ್ಟರ್ ಬಂದ್ವೇ ಇದೆ. ಹಾ ಡಾಕ್ಟರ್ ಅವಾಗ ಹೇಳ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಖಂಡಿತ ಸರ್. ಬಟ್ ಬೆಳಿಗ್ಗೆ ಬಂದ ತಗೊಂಡ್ರೆ ಮಾತ್ರ ನಾನು ಖುಷಿಯಾಗಿರ್ತೇನೆ, ಶಕ್ತಿಯುತ ಆಗಿರ್ತೇನೆ, ಯಾವುದೇ ಕೆಲಸ ಮಾಡ್ಲಿಕ್ಕೆ ನಾನು ಓಕೆ ಇರ್ತೇನೆ. ಎಸ್ ಸರ್ ಎಸ್ ಸರ್. ಅದಕ್ಕೆ ಕಾರಣ ಕೊಡ್ತಾನೆ ಅಷ್ಟೇ, ಅವನು ಕಾರಣ ಕೊಡ್ತಾನ. ಅವನು ಕಾರಣದಿಂದ ರಾಂಗ್ ಕಾರಣ, ತಪ್ಪು ಕಲ್ಪನೆ, ತಪ್ಪು ಕಾರಣ ಬೇಡ ಅಂತಂದ್ರೆ ಮಾಡಂಗಿಲ್ಲ ಅವನು. ಹೌದು ಸರ್, ಬಿಡಂಗಿಲ್ಲ ಅವನು, ಬಿಡಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಈ ತರದ ವ್ಯಕ್ತಿಗಳಿಗೆ ಸರ್ ಇವರಿಗೆ ವಿಚಾರವನ್ನ ಅವರಿಗೆ ಅರಿವಿಗೆ ತರಬೇಕು ಸರ್. ಅಂದ್ರೆ ಈ ತಮ್ಮ ಕೈನಡಕಕ್ಕೆ ಕಾರಣನೇ ಮದ್ಯಪಾನ ಸರಾಯಿ. ಇದು ಇದೊಂದು ಪ್ರೊಸೆಸ್ ಸರ್, ಅವ್ರಿಗೆ ಒಂದೇ ದಿವಸಕ್ಕೆ ಎಲ್ಲ ಆಗೋದೇ ಇರೋ ವಿಚಾರ. ಆಮೇಲೆ ಸುಮಾರು ಅವ್ರಿಗೆ ಎವಿಡೆನ್ಸ್ ಅನ್ನ ತೋರಿಸ್ತೀವಿ. ಸರಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಸರ್ ಡಾಕ್ಟರ್ ಇದ್ರೆ ಮಾತಾಡಿ ಸರ್. ನಮಸ್ಕಾರ ಹೇಳಿ ಸರ್. ಕೇಳ್ತಾ ಇದೆ ಹೇಳಿ ಸರ್. ನಮ್ದು ನಿಮ್ ಕೇಳ್ತಾ ಇದೆ ಸರ್. ಹಲೋ ಹಲೋ ಸರ್, ಕೇಳಿಸ್ತಾ ಇಲ್ಲವಾ? ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ನಮಸ್ಕಾರ. ಈ ತರದ ವ್ಯಕ್ತಿಗಳಿಗೆ ಸರ್, ಈ ತರದ ವ್ಯಕ್ತಿಗಳಿಗೆ ಅಂದ್ರೆ ಅವ್ರನ್ನ ಈ ತರದ ಆಲ್ಕೋಹಾಲ್ ಇಂದ ದೂರ ಸರಿಯುವಾಗ ಕರೆ ಬರ್ತಾ ಇದೆ. ಸರಿ, ಹಲೋ ಹಲೋ ಹಲೋ ಹಲೋ ಹಲೋ ಕೇಳಿಸ್ತಾ ಇದೆ ಸರ್. ಹಲೋ ಡಾಕ್ಟರ್, ಏನು ಕೇಳಿಸ್ತೇನೆ? ಸರಿ ಸರ್. ಡಾಕ್ಟರ್ ಏನು ಮುಂದೆ? ಹಾಂ ಸರ್, ಮುಂದೆ ಹೋಗುವ ಸರ್. ಸೊ ಈ ತರದ ವ್ಯಕ್ತಿಗಳೇ ಸರ್ ಈಗ ಆಲ್ಕೋಹಾಲಿಂದ ನಾವು ಹೊರಗಡೆ ತರುವಂತ ವಿಷಯದಲ್ಲಿ, ಅಂದ್ರೆ ಸುಮಾರು ಜನ ಈ ಈ ಕೈ ನಡ್ಕ ಒಂದು ತೊಂದರೆ ಹೇಳಿದೆ ಸರ್ ತಮಗೆ. ಸುಮಾರು ಜನಕ್ಕೆ ಲಿವರ್ ತೊಂದರೆಗಳಾಗತ್ತೆ, ಸುಮಾರು ಜನಕ್ಕೆ ಹೃದಯಘಾತ ಆಗತ್ತೆ ಅಂತ ಹೇಳಿ. ಹೌದಾ ಡಾಕ್ಟ್ರಿ? ಅಂದ್ರೆ ಅದೊಂದು ಅದೊಂದು ಪ್ರಮಾಣದ ದಾಟಿ ಹೋದಾಗ ಆ ರೀತಿ ಆಗುತ್ತೆ ಸರ್. ರೈಟ್ ಸರ್. ಅಂದ್ರೆ ಅದು ಕಾಂಪ್ಲಿಕೇಟೆಡ್ ಸಿಚುವೇಶನ್ ಸರ್. ಇದಂದ್ರೆ ವಿಡ್ರಾವಲ್ ಅನ್ನ ಆಲ್ಕೋಹಾಲ್ ತೊಂದರೆಗಳನ್ನ ಸಿಂಪಲ್ ವಿಡ್ರಾವಲ್ ಅಂತ ಮಾಡ್ತೀವಿ. ಕೆಲವು ಜನಕ್ಕೆ ಪಿಟ್ಸ್ ಬರುತ್ತೆ ಸರ್, ಪಿಟ್ಸ್ ಬರುತ್ತೆ, ಮೂರ್ಛೆ ರೋಗ ಬರುತ್ತೆ. ಆಮೇಲೆ ಇನ್ನು ಕೆಲವು ಜನಕ್ಕೆ ಒಂದು ಪ್ರಜ್ಞಾ ಅರೆ ಪ್ರಜ್ಞಾಸ್ಥಿತಿ, ಅಂದ್ರೆ ಏನ್ ನಡೀತಾ ಇದೆ ಏನ್ ಗೊತ್ತ ಅರ್ಥ ಆಗಲ್ಲ ಅವ್ರಿಗೆ, ಏನೇನೋ ಮಾತಾಡೋದು ಎಲ್ಲ ಆಗತ್ತೆ ಅವ್ರಿಗೆ. ಇದು ಅದರ ಖಂಡಿತವಾಗಿ ಸ್ವಲ್ಪ ಅವರ ಅರಿವಿಗೆ ಇರಂಗಿಲ್ಲ ಸರ್. ಈ ರೀತಿ ವ್ಯಕ್ತಿಗಳನ್ನ ನಾವು ಅಡ್ಮಿಟ್ ಮಾಡಿನೇ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಸೊ ಮೊದಲನೇ ವಿಷಯವಾಗಿ ಈ ಅಡ್ಮಿಟ್ ಮಾಡಿದಾಗ ಸರ್, ವ್ಯಕ್ತಿಗಳಿಗೆ ಅವರ ದೇಹದಲ್ಲಿ ಏನು ವಿಡ್ರಾವಲ್ ಸಿಂಪ್ಟಮ್ಸ್ ಈ ತೊಂದರೆಗಳು ಕಾಣ್ತಾ ಇದೆ ಅದನ್ನ ಕಂಟ್ರೋಲ್ಗೆ ತರುವಂತ ವಿಚಾರಗಳನ್ನ ಮಾಡ್ತೀವಿ ಸರ್. ಲಿವರ್ ತೊಂದರೆ ಆಗಿರ್ಬೋದಲ್ಲ ಅದೆಲ್ಲ ಮಾಡ್ತೀವಿ. ಇದು ಹತೋಟಿಗೆ ಬಂದ್ಮೇಲೆ ಈ ವ್ಯಸನಗಳಿಂದ ದುಶ್ಚಟಗಳಿಂದ ದೂರ ಹೇಗೆ ಇರೋದು, ಏನೇನು ಸಲಹೆಗಳು ಬೇಕು, ಅಥವಾ ಆ ಸೆಳೆತವನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋ ವಿಷಯಗಳ ಬಗ್ಗೆ ಆಪ್ತ ಸಮಾಲೋಚನೆಗಳು ನಡೀತಾ ಹೋಗುತ್ತೆ ಸರ್. ಆಮೇಲೆ ಮಾತ್ರೆಗಳು ಇರುತ್ತೆ, ಯಾಕಂದ್ರೆ ವ್ಯಕ್ತಿ ಮತ್ತೆ ಸಮಾಜಕ್ಕೆ ಅವನು ನಮಗೆ ಕೊಡೋ ಕಾರಣಗಳನ್ನೇ ಈ ತರನೇ. ನಾನು ಕುಡಿಯಲ್ಲ ಸರ್, ಆಕ್ಚುಲಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾನೆ ನನಗೆ, ಅಥವಾ ಒತ್ತಾಯಪೂರ್ವವಾಗಿ ನಾನು ಕೊಡದೆ ಅಂತೇಳಿ. ರೈಟ್ ಸರ್. ಶುರುವಾತ ನಮ್ದು ತಾನೆ ಆ ತರದ ಆತರ ವಿಚಾರ ಮಾಡ್ತಾನೆ ಡಾಕ್ಟರ್ ಅವರು. ಎಸ್ ಸರ್, ಎಸ್ ಸರ್. ಡಾಕ್ಟರ್ ಒಂದು ಕರೆ ಇದೆ, ಕೊನೆಯದಾಗಿ ಮಾತಾಡೋಣ. ಖಂಡಿತ ಸರ್, ಖಂಡಿತ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಡಾಕ್ಟರ್ ಕಂಟಿನ್ಯೂ ಮಾಡಿ. ಸರಿ ಸರ್. ಸೊ ಈ ತರದ ವ್ಯಕ್ತಿಗಳು ನಮ್ಮ ಹತ್ರ ಬಂದಾಗ, ಅಂದ್ರೆ ಈಗ ಅರೆ ಪ್ರಜ್ಞಾಸ್ಥಿತಿ ಅಂತ ಹೇಳಿದೆ, ಪಿಟ್ಸ್ ಕಾಯಿಲೆ ಅಂತ ಹೇಳಿದೆ, ಮೂರ್ಛೆ ರೋಗ, ಮೂರ್ಛೆ ಬಂದಿರುತ್ತೆ, ಅವ್ರನ್ನ ಅಡ್ಮಿಟ್ ಮಾಡಲೇಬೇಕಾಗತ್ತೆ. ಅಡ್ಮಿಟ್ ಮಾಡಿ ಒಂದು ಹಂತಕ್ಕೆ ಬಂದ್ಮೇಲೆ ಯಾವ ರೀತಿ ಇದರಿಂದ ಹೊರಗಡೆ ಬರೋಣಂತ ವಿಚಾರಗಳನ್ನ ಆಪ್ತ ಸಮಾಲೋಚನೆ ಮುಖಾಂತರ ಮತ್ತೆ ಸೆಳೆತವನ್ನು ಕಡಿಮೆ ಮಾಡುವಂತಹ ವಿಚಾರವಾಗಿ ಕೆಲವು ಮಾತ್ರೆಗಳನ್ನು ಕೂಡ ಹಾಕ್ತೀವಿ ಸರ್. ಸೊ ಈ ತರ ಬಂದಾಗ ಇದು ಬರಿಯ ಆ ವ್ಯಕ್ತಿಯ ಕೆಲಸ ಅಲ್ಲ, ಬರಿಯ ವೈದ್ಯನ ಕೆಲಸ ಅಲ್ಲ. ಎಸ್ ಸರ್, ಎಲ್ಲ ಇದು ಒಂಥರ ಗ್ರೂಪ್ ವರ್ಕ್. ಡಾಕ್ಟರ್ ಒಂದು ಕರೆ ಇದೆ, ಬರ್ತಾ ಇದೆ. ಸರಿ ಸರ್, ಸರಿ. ಹಲೋ ಹಲೋ ಹಲೋ ಇಲ್ಲ ಡಾಕ್ಟರ್ ಮಾತಾಡಿ. ಹಾ ಸರ್, ನಮಸ್ಕಾರ ಹೇಳಿ ಸರ್. ಹಲೋ, ನಿಮ್ ಕೇಳಿಸ್ತಾ ಇರ್ತೀರ? ಹಲೋ, ಹಾ ಕೇಳ್ತಾ ಇದೆ ಸರ್. ಈಗ ನಿಮ್ದು ಕೇಳಿಸ್ತಾ ಇಲ್ಲ ನಮ್ಗೆ, ಫಸ್ಟ್ ಕೇಳಿಸ್ತೀರಿ ಸರ್? ಈಗ ಈಗ ಈಗ ಕೇಳ್ತಾ ಇದೆ ಸರ್. ಫಸ್ಟ್ ಕೇಳಿಸ್ತೀರಿ, ಈಗ ಕೇಳಿಸ್ತಾ ಇಲ್ಲ ಸರ್. ಕನೆಕ್ಟ್ ಮಾಡಿದ ನಂತರ ಕೇಳಿಸ್ತಾ ಇಲ್ಲ. ಹಲೋ ಡಾಕ್ಟರ್, ಕೊನೆಯದಾಗಿ ಹೇಳ್ಬಿಡಿ. ಹಾ ಸರ್, ಈ ತರದ ಅಂದ್ರೆ ಈ ವಿಚಾರಗಳಿಗೆ ಎಲ್ಲ ಈಗ ಮದ್ಯಪಾನ ಆಗ್ಲಿ, ಧೂಮಪಾನ ಆಗ್ಲಿ, ಇನ್ನಿತರ ಯಾವುದೇ ಮಾದಕ ವಸ್ತುಗಳ ಸೇವನೆ ಅಥವಾ ಅವಲಂಬನೆಗೆ ಪರಿಹಾರ ಇದೆ ಸರ್. ಸೊ ಇದರ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನ ಅರಿತಿರೋರು, ವೈದ್ಯ ಅಂತ ಅಷ್ಟೇ ಅಲ್ಲ ಅಥವಾ ಈ ನಮ್ಮ ಮೆಡಿಕಲ್ ಫೀಲ್ಡ್ ಅಂತ ಅಷ್ಟೇ ಅಲ್ಲ, ಯಾರ್ಯಾರು ಅರಿತವರಿದಾರ ಅದನ್ನ ಅರಿತುಕೊಂಡು ಬೇರೆಯವರಿಗೆ ತಿಳಿಸಿ ಹೇಳಿದ್ರು ಅಂತಂದ್ರೆ ನಾವು ಸಮಾಜವನ್ನ ಒಂದು ಸದೃಢ ಸಮಾಜ, ಒಂದು ಸ್ವಾಸ್ಥ್ಯ ಸಮಾಜವನ್ನ ಖಂಡಿತ ಮಾಡಬಹುದು ಸರ್. ಡಾಕ್ಟರ್, ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಮದ್ಯಪಾನ ಹಾಗೂ ಧೂಮಪಾನ ಮಾಡಿದರೆ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಡಾಕ್ಟರ್? ಅದನ್ನು ಖಂಡಿತ ಸರ್, ಖಂಡಿತವಾಗಿ ಬೀರುತ್ತೆ. ನಾ ಮುಂಚೆ ಹೇಳ್ದಂಗೆ ಇದು ಇದರಲ್ಲಿ ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತದ್ದು ಇದು ಒಳ್ಳೇದು ಕೆಟ್ಟದು ಅಂತಲ್ಲ. ಇದು ಅವಲಂಬನೆ ಮಾಡುವಂತಹ ಪದಾರ್ಥ ಅಥವಾ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ನಾವು ಇಷ್ಟು ಮಾಡಿಬಿಡ್ತೀವಿ ನಾನು ಹಂಗೆ ನಾನು ಹಿಂಗೆ ಅಂತೆಲ್ಲಾನು ಸುಳ್ಳು. ಖಂಡಿತ ಇದು ನಮಗೆ